ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ. ತಜ್ಞವಾಣಿ ರಿವಾರ್ಡರ್ ಯೋಜನೆ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಪ್ರವೀಣ್ ಕುಮಾರ್ ನಾಯಕವಾಡಿ ಅವರಿಂದ ಮಾಹಿತಿ ಪಡೆಯಲಿದ್ದೀರಿ. ನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಕೊನೆಯಲ್ಲಿ ಇಮಾಮ್ ಸಾಬ್, ರಾಜಾ ಸಾಬ್ ಬಟಗುರ್ಕಿ ಹಾಗೂ ಸಂಗಡಿಗರಿಂದ ಹಂತಿಪದ ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಯಾವಾಗಲೂ ಆಯಾಸವಾಗುವುದು, ತೂಕದಲ್ಲಿ ಇಳಿಕೆ, ಆಗಾಗ ಜ್ವರ, ಮಲವಿಸರ್ಜನೆಯಲ್ಲಿ ಏರುಪೇರು, ಗೆಡ್ಡೆ ಕಟ್ಟುವುದು, ಇವೆಲ್ಲ ಕ್ಯಾನ್ಸರ್ ರೋಗದ ಲಕ್ಷಣಗಳು. ಕ್ಯಾನ್ಸರ್ ರೋಗ ದೇಹದ ಯಾವುದೇ ಭಾಗದಲ್ಲಿ ಕಾಣಿಸಬಹುದು. ಬಾಯಿ, ಶ್ವಾಸಕೋಶ, ಅನ್ನನಾಳ, ಹೊಟ್ಟೆ, ಗರ್ಭಕೋಶ, ಸ್ತನ, ಪ್ರೋಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ಕಾಣಿಸುತ್ತದೆ. ಕ್ಯಾನ್ಸರ್ ರೋಗವನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಔಷಧೋಪಚಾರ ಮಾಡಿದಲ್ಲಿ ಸಂಪೂರ್ಣ ಗುಣವಾಗುತ್ತದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಮಕ್ಕಳೇ, ಅತಿ ದೊಡ್ಡ ಗ್ರಹ ಯಾವುದು? ಅತಿ ದೊಡ್ಡ ಪ್ರಾಣಿ ಯಾವುದು? ಅತಿ ದೊಡ್ಡ ಶಾಪಿಂಗ್ ಫೆಸ್ಟಿವಲ್ ಇಸ್ ಹರ್ಷೋತ್ಸವ. ಅತಿ ದೊಡ್ಡ ಎಕ್ಸ್ಪೀರಿಯನ್ಸ್, ದ ಬಿಗ್ಗೆಸ್ಟ್ ರೇಂಜ್ ಆಫ್ ಡಿಜಿಟಲ್ ಅಂಡ್ ಹೋಮ್ ಅಪ್ಲಯನ್ಸಸ್, ಅತಿ ದೊಡ್ಡ ಡಿಸ್ಕೌಂಟ್ ಮತ್ತು ಅತಿ ದೊಡ್ಡ ಆಕರ್ಷಕ ಅದೃಷ್ಟ ಉಡುಗೊರೆಗಳು. ದಟ್ಸ್ ಕರೆಕ್ಟ್. ಇಲ್ಲಿದೆ ವರ್ಷದ ಅತಿ ದೊಡ್ಡ ಸೆಲೆಬ್ರೇಷನ್. ಇದೇ 14-20 ನಿಮ್ಮ ಹರ್ಷನಲ್ಲಿ. ವಿಸಿಟ್ ಹರ್ಷ ಪ್ರಕಾಶ್ ಏಷಿಯನ್ ಮಾಲ್, ಕಲಬುರಗಿ. ಆರೋಗ್ಯಕ್ಕೆ ಕೇವಲ ಆಹಾರವಷ್ಟೇ ಅಲ್ಲ, ವ್ಯಾಯಾಮ ಮತ್ತು ಯೋಗವೂ ಅಗತ್ಯ. ಇತ್ತೀಚಿನ ಜೀವನ ಶೈಲಿಯಲ್ಲಿ ದೈಹಿಕ ಚಟುವಟಿಕೆ ಕಡಿಮೆಯಾಗುತ್ತಿದೆ, ಬೊಜ್ಜು ಮತ್ತು ಇತರೆ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ನಾನು ಪ್ರತಿದಿನ ಕನಿಷ್ಠ 30 ಯೋಗ ಮಾಡುತ್ತೇನೆ. ಓಡಿರಿ, ನಡೆಯಿರಿ ಅಥವಾ ನಿಮಗೆ ಇಷ್ಟವಾದ ಯಾವುದಾದರೂ ಆಟವನ್ನಾಡಿ. ವ್ಯಾಯಾಮ ಮತ್ತು ಯೋಗದಿಂದ ನಿಮ್ಮ ಶರೀರ ಮಾತ್ರವಲ್ಲ, ನಿಮ್ಮ ದೇಹ ಆರೋಗ್ಯವಾಗಿರುತ್ತದೆ, ಮಾನಸಿಕ ಒತ್ತಡವೂ ಕಡಿಮೆಯಾಗುತ್ತದೆ. ಆರೋಗ್ಯಕರ ಶರೀರ, ಆರೋಗ್ಯಕರ ಮನಸ್ಸು. ಭಾರತ ಸರ್ಕಾರದ ಆಯುಷ್ ಸಚಿವಾಲಯದಿಂದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ, ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿಬಿಡಿ ಅನ್ನ. ಜ್ಞಾನವು ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸದಾ ಜಾಗರೂಕರಾಗಿರಿ. SBI ನೊಂದಿಗೆ ಸುರಕ್ಷಿತವಾಗಿರಿ. ಅಂದ್ರ ಅವ್ರೇನೋ ಗೊತ್ತಿರೋ ಡಾಕ್ಟರ್ ಅಂದಿಲ್ಲ, ಅವ್ರಿಗೆ ಯಾವ ಕೂಸು ಅಂತ ಕೇಳಿದೀನ. ಕೂಸೇನು, ಗಂಡು ಹೆಣ್ಣು? ಅಯ್ಯೋತೆ, ಈಗ ಹಾಗೆಲ್ಲ ಹೊಟ್ಟೆಲಿರೋ ಮಗು ಗಂಡು ಹೆಣ್ಣು ಅಂತ ಕೇಳೋ ಹಾಗೂ ಇಲ್ಲ, ಡಾಕ್ಟರ್ ಹೇಳೋ ಹಾಗೂ ಇಲ್ಲ. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಕಾನೂನು ರೀತಿಯ ಅಪರಾಧ ಆಗತ್ತೆ. ಅಯ್ಯ ಸಾಕ್ ಸುಮ್ನಿರ, ಏನ್ ನಾವು ಕಾಣದ ಕಾಯ್ದೆ ಏನಿದ? ಇಲ್ಲ ಅತ್ತೆ, ಈಗ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ, ಡಾಕ್ಟರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಹಾಗೆಲ್ಲ ಕೇಳಿದ್ರೆ ಕೇಳ್ದೋರ್ನ ಹೇಳ್ದೋರ್ನ ಇಬ್ಬರನ್ನೂ ಜೈಲಿಗೆ ಹಾಕ್ತಾರೆ. ನಾನು ವಿಜಯಲಕ್ಷ್ಮಿ ಸಿಂಗ್. ನಮಗೆ ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ ಹೆಣ್ಣು ಬೇಕು, ಆದರೆ ಮಗಳಾಗಿ ಯಾಕೆ ಬೇಡ?

ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹುನಗುಂದ ಮತ್ತು ಇಳಕಲ್ ತಾಲೂಕು ಇದರಲ್ಲಿ ಅಳವಡಿಸಿಕೊಂಡಿದ್ದೀವಿ. ಅದಾದಮೇಲೆ ವಿಜಯಪುರದಲ್ಲಿ ಬರುವಂತಹ ತಾಲೂಕುಗಳು ಬಸವನ ಬಾಗೇವಾಡಿ, ನಿಡಗುಂದಿ, ಕೋಲಾರ, ದೇವರಹಿಪ್ಪರಗಿ, ವಿಜಯಪುರ, ತಿಕ್ಕೋಟ ಮತ್ತು ಬಬಲೇಶ್ವರ್, ಈ ಎಲ್ಲ ತಾಲೂಕುಗಳು ವಿಜಯಪುರ ಜಿಲ್ಲೆಯಡಿಯಲ್ಲಿ ರಿವಾರ್ಡ್ ಯೋಜನೆಯಲ್ಲಿ ಬರ್ತಾ ಇದೆ. ಹಾಗೆ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕು, ಬಸವ ಕಲ್ಯಾಣ, ಚಿಟಗುಪ್ಪ, ಹುಮ್ನಾಬಾದ್, ಔರಾದ್ ಮತ್ತು ಕಮಲ್ನಗರ್, ಈ ಎಲ್ಲ ತಾಲೂಕುಗಳು ಸೇರಿ ಸುಮಾರು 111,285 ಹೆಕ್ಟೇರ್ ಜಮೀನುಗಳನ್ನು ಬೀದರ್ ಜಿಲ್ಲೆ ಈ ಯೋಜನೆಯಡಿಯಲ್ಲಿ ವೈಜ್ಞಾನಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಇಲ್ಲಿಯವರೆಗೆ ಒಟ್ಟಾರೆ ನಾವು ನಮ್ಮ ಈ ವೈಜ್ಞಾನಿಕ ಸಂಶೋಧನೆಯ ಮೂಲಕ ನೆಲ, ಮಣ್ಣು, ಎಲ್ಲ ಜಮೀನಿನ ಸರ್ವೆ ನಂಬರ್ನ, ಈ ಯೋಜನೆಯಲ್ಲಿ ಬರುವಂತಹ ಎಲ್ಲ ರೈತರ ಮಣ್ಣಿನ ಜಮೀನಿನ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಿದ ಹಾಗೆ ಎಲ್ಆರ್ಐ ಕಾರ್ಡ್ ನಾವು ಅಥವಾ ಭೂ ಸಂಪನ್ಮೂಲ ಕಾರ್ಡ್ ತಯಾರು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಸುಮಾರು 211,305 ಎಲ್ಆರ್ಐ ಕಾರ್ಡ್ಗಳನ್ನು ಈ ಎಲ್ಲ ಮೂರು ಜಿಲ್ಲೆಗಳಲ್ಲಿ ನಾವು ತಯಾರು ಮಾಡಿ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇನ್ನೂ ಈ ಒಂದು ಯೋಜನೆಯಡಿಯಲ್ಲಿ ಈ ಮೂರು ಜಿಲ್ಲೆಯಲ್ಲಿ ಸುಮಾರು 2.5-3 ಲಕ್ಷ ಎಲ್ಆರ್ಐ ಕಾರ್ಡ್ಗಳನ್ನು ಸಿದ್ದಪಡಿಸುವಂತ ಗುರಿ ನಮ್ದಾಗಿದೆ. ಈ ಕಾರ್ಡುಗಳ ಉಪಯೋಗನ ನಾನು ನಿಮಗೆ ವಿವರಿಸಿ ಹೇಳಿದ್ದೀನಿ. ಯಾವುದಕ್ಕೂ ಎಲ್ಆರ್ಐ ಕಾರ್ಡ್ ಅಥವಾ ಭೂ ಸಂಪನ್ಮೂಲ ಕಾರ್ಡ್ ಅನ್ನು ಅಳವಡಿಸಿಕೊಂಡು ಸುಸ್ಥಿರ ವ್ಯವಸಾಯ ಬೇಸಾಯ ಕಾರ್ಯಕ್ರಮಗಳನ್ನು ವೈಜ್ಞಾನಿಕ ಪದ್ದತಿಯಲ್ಲಿ ಮಾಡಲಿಕ್ಕೆ ನಿಮಗೆ ಮತ್ತೆ ಏನಾದರೂ ಮಾಹಿತಿ ಬೇಕು ಅಂದಾಗ ನೀವೆಲ್ಲರೂ ನನ್ನ ಮೊಬೈಲ್ ನಂಬರ್ 9845493858 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ನಾವು ನಿಮಗೆ ಸೂಕ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ಈ ತನಕ ರಿವಾರ್ಡ್ ಯೋಜನೆ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಪ್ರವೀಣ್ ಕುಮಾರ್ ನಾಯಕ್ವಾಡಿ ಅವರಿಂದ ಮಾಹಿತಿ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಸಾಕಾಯ್ತು ನೋಡುವ. ಯಾಕಪ್ಪ ಈಗ ಸಾಕಾಯ್ತು ಅಂತಲ್ಲಿಕತ್ತೆಲ್ಲ, ಇವತ್ತೇನ್ ಅಂತ ಅಪ್ಪರಿಂದ ಬ್ಯಾಸರ ಮಾಡ್ಕೊಂಡು ಬಂದಿ ಅಂತ ನಾನು. ಇಲ್ಲ, ಬ್ಯಾಸರ ಆಗಿಲ್ಲ, ಈ ಬಿಸಿಲು ಹಂಗಂತ ದಿವಸ ದಿವಸ ಏನ್ ಸುದ್ದಿ ಅಲ್ಲ ರಾಜಣ್ಣ. ನಾವೇ ಹಿಂಗ್ ಬಿಸಿಲು ಅಂತ ಅನ್ಕೊಂಡ್ರೆ ಹೆಂಗ ಅಂತೀನಿ ನಾನು. ಈಗಿನ ಚಾಲು ಆಗ್ಯದಪ್ಪ, ಬಾಳ ದೂರದ ನಮ್ದು. ಅಲ್ಲಿ ಶೋಭಕ್ಕ, ನೀ ಹೇಳದೇನೋ ಬರೋಬರದ, ಇನ್ನ ಬರೋ ದಿವಸದಾಗ ಹೆಚ್ಚಿಗೆ ಬಿಸಿಲಾಗ್ತದ ಖರೆ. ಹೌದು, ಆದ್ರ ಏನ್ ಹೇಳ್ತಾರೆ ಕೆಲವೊಬ್ರು, ಏ ಬಿಸಿಲು ಹೆಚ್ಚಾಯ್ತಪ್ಪ, ಬಿಸಿಲು ಹೆಚ್ಚಾಯ್ತಪ್ಪ ಅಂತೀನಿ. ಆದ್ರ ಈ ಬಿಸಿಲಿನಿಂದ ನಾವ್ ಹೆಂಗ ನಮ್ಮನ್ನ ನಾವು ಕಾಪಾಡ್ಕೋಬೇಕು, ಇದು ಮುಖ್ಯದ ನೋಡಪ್ಪ. ಹೌದಿಲ್ಲ, ಬಿಸಿಲಂತೂ ಇದ್ದೇ ಇರ್ತದೆ. ನಾವು ಕಡಿಮೆ ಆಗಿದ್ರೆ ಕಡಿಮೆ ಆಗುದಿಲ್ಲ, ಹೆಚ್ಚಾಗಿದ್ರೆ ಹೆಚ್ಚಾಗೋದಿಲ್ಲ. ಅದಕ್ಕೆ ಎಷ್ಟಾಗಬೇಕು ಅಷ್ಟೇ ಆಗ್ತದೆ. ಹೌದು, ಮತ್ತೆ ಅದು ಯಾರ ಕೈ ಅಂದಲ್ಲ, ಅದು ಯಾರ ಕೈ ಅಂದಲ್ಲ. ಹೌದಿಲ್ಲ, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡೋಕಲ್ವಾ. ಹೌದು, ಮತ್ತೆ ಈಗ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಂದ್ರೆ ನೋಡಪ್ಪ, ಮೊದ್ಲೇದಾಗಿ ಹೇಳಬೇಕು ಅಂದ್ರೆ ಕಾಟನ್ ಬಟ್ಟೆ ಹಾಕೋಬೇಕು. ಕಾಟನ್ ಬಟ್ಟೆ ಅಂದ್ರೆ ಹತ್ತಿ ಬಟ್ಟೆ ಹಾಕೋಬೇಕು. ಬಟ್ಟೆ ಹಾಕೋಬೇಕು, ಆಮೇಲೆ ಛತ್ರಿ ತಗೊಂಡ್ ತಿರುಗಾಡ್ಬೇಕು ಎಲ್ಲರೂ ಹೋಗ್ಬೇಕಾದ್ರೆ. ಇದು ಬಹಳ ಕಷ್ಟ ನಮ್ಮ ಮಂದಿ. ಹೌದು, ಛತ್ರಿನೇ ಹಿಡಂಗಿಲ್ಲ ನಮ್ಮ ಮಂದಿಲಿ. ಯಾಕಂದ್ರೆ ಹೆಣ್ಮಕ್ಳಿರ್ಲಿ ಗಂಡಸರಿರ್ಲಿ, ಮಳೆಗಾಲ ಇದ್ರು ಛತ್ರಿ ಯೂಸ್ ಮಾಡಂಗಿಲ್ಲ, ಬಿಸಿಲುಗಾಲ ಇದ್ರು ಛತ್ರಿ ಬೇಕಾಗಿಲ್ಲ. ಆದ್ರ ನೀ ಬ್ಯಾರೆ ಕಡೆ ಹೋಗ್ಬೇಕು, ಈ ಬೆಳಗಾವಿ, ಬೆಂಗಳೂರು, ಮೈಸೂರು ಕಡೆ ಹೋಗ್ಬೇಕು, ಹೆಣ್ಮಕ್ಳು ವೆನಿಟಿ ಬ್ಯಾಗ್ನಾಗಂತೂ ಒಂದು ಛತ್ರಿ ಇದ್ದೇ ಕಂಪಲ್ಸರಿ. ಹೌದು, ಆ ಛತ್ರಿ ಇಲ್ಲದ ಹೊರಗೆ ಹೋಗುದು. ಹೊರಗೆ ಹೋಗಂಗಿಲ್ಲ ಅವ್ರು. ಆಮೇಲೆ ಏನಂದ್ರೆ ರಜಣ, ತಣ್ಣ ನೀರು ಕುಡಿಬೇಕು, ಮತ್ತ ಮಜ್ಜಿಗೆ ಜ್ಯೂಸ್ಗಳು, ಮಾವಿನ ಹಣ್ಣು ತೋ ಸಾಕಷ್ಟು ಸಿಗ್ತಾವ, ಇನ್ಮೇಲೆ ಕಲ್ಲಂಗಡಿ ಸಿಗ್ತದೆ, ಕರ್ಬೂಜ ಸಿಗ್ತಾವ, ದ್ರಾಕ್ಷಿ ಇರ್ತದೆ, ಇಂತವೆಲ್ಲ ತಗೋಬೇಕು ನೋಡ್ಲಿಕ್ಕೆ ಬಿಡ. ನೋಡು ಎಲ್ಲ ಹೇಳಿದ್ವಿ, ಒಂದ್ ಬರಬರ್ ಹೇಳಿಲ್ಲ. ಮತ್ತೇನ್ ಬರಬರ್ ಹೇಳಿಲ್ಲ ಅಂತ? ಈ ತಣ್ಣೀರ್ ಅಂದ್ರೆ ನೋಡು, ಹೌದು ತಣ್ಣೀರ್ ಬರಬರ್ ಅಲ್ಲ, ಹಂಗೆ ಬ್ಯಾಸಿಗೆ ಒಳಗೆ ತಣ್ಣಗ್ ಬೇಕನ್ಸದ ತಣ್ಣೀರ್ ಕುಡಿಬೇಕಪ್ಪ. ಮತ್ತೆ ತಣ್ಣೀರು ಬಹಳ ಕುಡಿಬಾರ್ದು ನಾವು, ಅದು ಫ್ರಿಜ್ ನಾಗಿದ್ದೇನೆ ಸೀದಾ ತೊಗೊಂಡ್ ಕುಡಿತೀವಿ ನೋಡು. ಏನ್ ಹೇಳ್ತಾರ ತಿಳಿದವರು ತಜ್ಞರು ಅಂತಂದ್ರ, ಬ್ಯಾಸಗಿ ಒಳಗ ಈ ಫ್ರಿಜ್ ನಾಗ ನೇರವಾಗಿ ಕುಡಿಬಾರ್ದು. ಯಾಕಂತಂದ್ರ ನಮ್ಮ ದೇಹ ಒಳಗಿಂದ ಏನದಲ್ಲ, ಹೊರಗೇನ್ ಟೆಂಪರೇಚರ್ ಇರ್ತದೆ ನೋಡು, ಅದ್ರ ಜೊತೆಗೆ ಅದು ತನ್ನ ಲೆವೆಲ್ ಅನ್ನ ಕಾಪಾಡ್ಕೊಂಡಿರ್ತದೆ. ಈ ಹೊರಗೆ 35 ಡಿಗ್ರಿ ಅಂದ್ರೆ ಒಳಗೂ ಅದೇ ಲೆವೆಲ್ ನಾಗೆ ಅದು ಮೇಂಟೈನ್ ಮಾಡ್ತಿರ್ತದೆ. ನೀವು ಒಮ್ಮೆಗೆ ಹೊರಗಿಂದ ಬಂದು ಘಟ ಘಟ ಘಟ ಘಟ ಘಟ ಒಂದ್ ಬಾಟ್ಲಿ ನೀರ್ ಕುಡ್ದಿ ಅಂದ್ರೆ ಏನದೊಳಗ ಬಿಸಿ ಹಂಚಿನ ಮೇಲೆ ನೀರ್ ಹಾಕಿದಂಗ ಆಯ್ತು. ಬಿಸಿ ಹಂಚಿನ ಮೇಲೆ ಅಂದ್ರೆ ನೀರ್ ನಿಂದಿರ್ತಾವೇನು, ಸುಟ್ಟು ಹೋಗ್ತಾ ಬಿಡು. ಯಾಕಂದ್ರೆ ನೀ ಅಂತೂ ಬಕ್ರಿ ಮಾಡಮ್ಮದ ರೊಟ್ಟಿ ಬಿಡೋದ್ ಕುಡ್ತಿರೋ ಅಂತಂದ್ಮೇಲ ನಮ್ದು ಒಳಗೆ ಎಷ್ಟು ಕಾಯ್ದಿರ್ತದ ಹೊಟ್ಟಿ ಕರಳು. ಅದಕ್ಕೆ ಏನಂತಾರಂದ್ರ, ಆದಷ್ಟು ನಾವೇನಂತಂದ್ರೆ ನಮ್ ನಾರ್ಮಲ್ ರೂಮ್ ಟೆಂಪರೇಚರ್ ನೀರ್ ಇರ್ತದ ಅದು ಕುಡಿರಿ. ಇಲ್ಲಂತಂದ್ರೆ ಏನಪ್ಪ, ಗಡಿಗೆ ಇರ್ತದ, ಗಡಿಗೆ ನೀರ್ ಕುಡಿದು ಐಸ್ ಹಾಕಿ ಕುಡಿದಾಗ್ಲಿ ಬಹಳ ತಂಪಾಗಿರುವಂತದ್ದು ತಗೋಬಾರ್ದು, ಕುಡಿಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಇನ್ನೊಂದ್ ಏನಾಗ್ತಾರ, ಬ್ಯಾಸಗಿ ಒಳಗಾಗ್ಲಿ ಯಾವಾಗೇ ಆಗ್ಲಿ ಈ ನೀರೇನ ಕುಡಿತು ನೋಡು, ಕೂತ್ ನೀರ್ ಕುಡಿಬೇಕು. ಸ್ವಲ್ಪ ಸ್ವಲ್ಪ ಇರ್ತಾವ ನಾವು ಮಾಡೋ ತಪ್ಪುಗಳು. ಹೌದು, ಎಲ್ಲಿ ಕುತ್ಕೊಂಡು ಕುಡಿತಾರಪ್ಪ, ಸುಮ್ನೆ ಹಂಗೆ ಹೋಗೋದು, ನೀರ್ ತಗೊಳ್ಳೋದು, ಗಟ ಗಟ ಕುಡಿದ್ ಬಿಡೋದು. ಅದೇ ಹೇಳಿದ್ನಲ್ಲ, ನೀ ಮಾಡ್ಲಾರ್ದಕ್ಕೆ ನೀನ್ ಕತ್ತಿ ಹೇಳಿದ್ರ. ಹೌದು, ಅದನ್ನ ವಿಚಾರ ಮಾಡಿದ್ರೆ ನಾನು ಎಲ್ಲಿ ಕುತ್ಕೊಂಡು ಕುಡಿತೀವಿ ನಾವು, ಮನೆ ಕೆಳಗೆ ಇದು ಇಲ್ಲ ಅಲ್ಲ ಇರ್ತದೆ. ಆದ್ರೆ ಅದು ಮತ್ತೆ ಅಲ್ಲಿ ತನಕ ಹೋಗಿ ಕುಡ್ಬೇಕು, ಆಮೇಲೆ ಎದ್ದು ಬರಬೇಕು, ಇವೆಲ್ಲ ಬೇರೆ ಬೇರೆ ಆಗ್ತಾವ ನೋಡಪ್ಪ ಕೆಲಸಗಳ. ಮತ್ತೆ ನೋಡು ನಾ ಏನ್ ಹೇಳ್ತೀನಿ, ಈಗ ನಿಂದ ಮಳಕಲ್ವೇನಿ ಸುರಾಗ್ಯವ ಏನೋ ಏರ್ಲಿ ಬಿಡು, ಹೇಳ ಸುರಾಗ್ಯವಿಲ್ಲ ಹೇಳ, ಯಾಕೆ ಸುರಾಗ್ಯವ? ಎದಕ್ಕೆ ಆಗ್ತಾವ, ವಯಸ್ಸಾಗಿರ್ತದ ಆಗ್ತದಪ್ಪ. ಅದಕ್ಕೆ ತಿಳಿದ್ರೆ ಏನ್ ಹೇಳ್ತಾರ ಅಂತಂದ್ರೆ, ನಿಂತ ನೀರ್ ಕುಡಿಯೋದ್ರಿಂದ ಈ ಜಾಯಿಂಟ್ ಪೇನ್ಸ್ ಬರೋ ಸಾಧ್ಯತೆ ಹೆಚ್ಚಿಗೆ ಇರ್ತಂತ. ಅದಕ್ಕೆ ಯಾವಾಗ್ನು ಒಂದು ಕುರ್ಚಿ ಮೇಲೆ ಕೂತ್ಕೊಡ್ರಿ, ಎಲ್ಲಕ್ಕ ಬೆಸ್ಟ್ ನೆಲ ಕೂತ್ಕೊಡು, ಒಂದ್ ತಂಬಿಗೆ ತೊಳೆದ ಕೂಡೋದು ನೀರು. ನೀನು ಒಂದ್ ಸ್ವಲ್ಪ ನೆನಪ್ ಮಾಡ್ಕೋ, ನೀ ಸಣ್ಣವರಿದ್ದಾಗ ಮನಿ ಯಾರ ಅತಿಥಿಗಳು ಗೆಸ್ಟ್ ಬಂದ್ರ ಒಂದ್ ತಂಬಿಗೆ ಒಂದ್ ಗ್ಲಾಸ್ ಇಡ್ತಿದ್ರು. ಇಲ್ಲಿ ಟೇಬಲ್ ಅಂತ ಇದ್ದಿದ್ದಿಲ್ಲ, ನೆಲ ಮೇಲೆ ಇರ್ತದೆ. ಅವರು ಚಾಪಿನೋ ಜಮಕನ ಹಾಕಿದಿರ್ತ, ಅದ್ಮೇಲೆ ಬಂದು ಕೂತು ಒಂದ್ ಎರಡು ನಿಮಿಷ ಆದ್ಮೇಲೆ ಮರಣ ಎಂದ್ರೆ ನೀರು ಕುಡಿತಿದ್ರ, ಒಂದೆರಡು ನಿಮಿಷ ಆರಾಮಿದ್ರೇನ್ರಿ ಹಂಗ್ರಿ ಅಂತ ಮಾತಾಡಿದ್ಮೇಲೆ ಆಮೇಲೆ ತಂಬಿಯಾಗಿ ನೀರ್ ಗ್ಲಾಸ್ ನ ಹಾಕೊಂಡು ಸೌಕಾಶ ನೀರ್ ಕುಡಿಬೇಕು. ಶೋಭಕ ಇನ್ನೊಂದು, ಘಟ ಘಟ ಘಟ ಘಟ ನೀರ್ ಕುಡಿಬಾರ್ದು, ಒಮ್ಮೆ ಕುಡಿಬಾರ್ದು. ಅಂದ್ರ ಕುಡಿದು ಉಸಿರೇನಿರ್ತ ನೋಡು, ಉಸಿರು ಹೊರಗೆ ಬಿಡ್ಬೇಕು. ನಾ ನೀರ್ ಕುಡಿಯೋದ್ ಗಾಳಿನ ಒಳಗೆ ಹೋಗ್ತದ, ಬಾರಿ ತಿಳ್ಕೊಂಡು ಬಿಡಪ್ಪ ನೀನು ಹೇಳ. ಇದು ನಾ ತಿಳ್ಕೊಂಡಿದ್ ಅದ ಯಾರ ಸಲಗಿ ಶೋಭಕನ ಸಲ. ಹೌದೇನೆ, ಆಯ್ತು ಬಿಡು. ಯಾಕಂದ್ರ ಒಂದ್ ಕಾಳಜಿ ಅಂದ್ರೆ ನಮ್ಮ ಶೋಭಕ್ ಚಲೋ ಇರ್ಬೇಕು, ಆರೋಗ್ಯಯುತವಾಗಿರ್ಬೇಕು ಅನ್ನೋದು ಒಂದು. ಅದಕ್ಕೆ ಏನಂತಂದ್ರ ಕೂತ್ ನೀರ್ ಕುಡಿಬೇಕು, ಸಾವಕಾಶ ನೀರ್ ಕುಡಿಬೇಕು. ಆಮೇಲೆ ಇನ್ನೊಂದೇನಂತಂದ್ರ ಗ್ಲಾಸ್ ಆಗ್ಲಿ ಬಾಟ್ಲಿ ಆಗ್ಲಿ ಎತ್ತಿ ನೀರ್ ಕುಡಿಬಾರ್ದು, ಕಚ್ಚಿ ನೀರ್ ಕುಡಿಬೇಕು ಗ್ಲಾಸಿಗೆ. ಈಗ ಫ್ಯಾಷನ್ ಅಂತೇಳಿ ಎಲ್ಲಾರು ಕಚ್ಚಿ ಕುಡಂಗೇ ಇಲ್ಲಪ್ಪ, ಎತ್ತೆ ಹಾಕೊಂಡ್ಬಿಡ್ತಾರ. ಎಲ್ಲ ಸಮಸ್ಯೆಗಳದ ಅದಕ್ಕೆ ನಾವು ಮೊದಲೇನ್ ಮಾಡ್ತಿದ್ವಿ, ಗ್ಲಾಸ್ ಕಚ್ಚೆ ನೀರು ಕುಡಿತೀವಿ. ಈಗ ಅದೊಂದು ಬಿಟ್ಟು ಬಿಟ್ಟು ಅದಕ್ಕೆ ಇದು ಬಿಡಬಾರ್ದು ಅಂತ ಹೇಳಿದಾರ. ಆಮೇಲೆ ಮನೆಗೆ ಇರ್ತಾರ, ತಾವ್ ತಾವ್ ಕಚ್ಚಿ ಕುಡಿಬಹುದು. ಈಗ ಬೇರೆಯವ್ರ ಮನೆಗೆ ಹೋದಾಗ ಎತ್ತಿ ಕುಡಿಬೇಕಪ್ಪ. ಒಂದ್ ದಿವಸ ಬೇರೆ ಮನೆಗೆ ಹೋಗಿರ್ತೀವಿ, ದಿವಸ ಹೋಗಿರ್ತಲ್ಲ. ಹೌದೌದು, ನಮ್ ಮನೆಗಾರ ನಾವು ಕಚ್ಚಿ ಕುಡಿಬಹುದ? ನಿಂದು ಒಂದು ಮಾತು ಒಪ್ಕೊಂಡು ಇನ್ನೊಬ್ರು ಇನ್ನೊಬ್ರ ಮನೆಗೆ ಹೋದಾಗ ಅದು ಇನ್ನೊಬ್ರು ಗ್ಲಾಸ್ ಹೆಂಗಪ್ಪ ನಾವು ಕಚ್ಚಿ ಕುಡಿಯೋದು ಅನ್ಕೊಂಡು ಒಪ್ಕೊಳ್ಳ. ಮನೆಗೆ ಮನೆಗೆ ಬೇಕಾದಂಗ ಮಾಡ್ಕೋಬಹುದು. ಮಾಡಬಹುದು ಅಂದ್ರೆ ಇಂತ ಸಣ್ಣ ಸಣ್ಣ ಸಣ್ಣ ಸಣ್ಣ ಏನೋ ನಮ್ಮ ಪದ್ಧತಿಗಳದ ಇವನ್ನು ನಾವು ಬಿಟ್ಟುಕೊಂಡೇನು ಹೋಗಿವಿ, ಅದರಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ಅನುಭವಿಸ್ತೀವಿ. ಜೊತೆ ಅದು ಮಾಡಬೇಕು. ಆಮೇಲೆ ಏನಂತಂದ್ರ ಹೆಚ್ಚೆಚ್ಚು ನೀರು ಕುಡಿಬೇಕು. ಅದು ಈಗ ಬ್ಯಾಸಿಗಾಗಿ ತಾನೇ ಕುಡಿಸ್ತದ ಬಿಡು, ಅದು ನನಗೆ ಗುರ್ತದ. ಯಾಕಂದ್ರೆ ಕೆಲಸನು ಜಾಸ್ತಿ ಆಗಿರ್ತಾವ ಬ್ಯಾಸಿಗೆ ಅಂದ್ಕೊಳ್ಳಿ, ಏನು ಬೇರೆ ಕೆಲಸಗಳಿರಂಗಿಲ್ಲ, ಲಗ್ನಕ್ಕೆ ಹೋಗೋದು, ಮುಂಜಾನೆ ಮಾಡೋದು, ಅದೇ ಒಂದು ಕೆಲಸಗಳಿರ್ತಾವ, ಬರೋದು, ನೀರು ಕುಡಿಯೋದು, ಆಮೇಲೆ ಖಾಲಿ ಇರ್ತೀವಿ ಅಂತನದು ಮತ್ತೊಂದು ಹೊಸ ಕೆಲಸಗಳು ಹುಡ್ಕೊಳ್ಳೋದು. ಹಗಲು ಜಾಸ್ತಿ ಇರ್ತದಲ್ಲ, ಸಾವಿಗೆ ಮಾಡ್ಕೊಂಡೆ, ಸಂಡಿಗೆ ಮಾಡ್ಕೊಂಡೆ, ಇಂತ ಒಂದು ಕೆಲಸಗಳಾಗ್ತಾವ ನೋಡು. ಹೌದು, ಇಲ್ಲ ಅದು ಕರೆಕ್ಟ್ ಅದ. ಬ್ಯಾಸಗಿ ಒಳಗ ಬ್ಯಾರೆ ಕಾಲಕ್ಕಿಂತ ಹೆಚ್ಚಿಗೆ ನೀರ್ ಹೋಗ್ತದೆ. ಆದ್ರ ನಾ ಹೇಳೋದೇನಂತಂದ್ರ, ತಿಳಿದ್ರೆ ಹೇಳೋ ಪ್ರಕಾರ ಏನಂದ್ರ, ಕಾಲ ಯಾವ್ದೇ ಇರ್ಲಿ, ಬ್ಯಾಸಗಿ ಇರ್ಲಿ, ಮಳೆಗಾರ ಇರ್ಲಿ, ಚಳಿಗಾರ ಇರ್ಲಿ, ದೇಹ ಒಂದೇ ಕೆಲಸ ಮಾಡ್ತದ. ಹೌದೌದು. ನೀವು ಊಟ ಮಾಡಿದ್ ಕರಗಿಸ್ತದ, ದೇಹಕ್ಕೆ ಶಕ್ತಿ ಕೊಡ್ತದ, ಮತ್ತೆ ಚಳಗಾಲದ ನೀರ್ ಕಡಿಮೆ ಕೊಡ್ಬೇಕು. ತಂಪಿರ್ತದಪ್ಪ, ಬಹಳಷ್ಟು ಹೋಗಂಗಿಲ್ಲ. ಅಲ್ಲದು ಒಳಗೆ ತಂಪಿರ್ತದ. ಈಗ ನೀ ಬ್ಯಾಸಿಗೆ ಬ್ಯಾಳಿ ಕುದಿಸ್ಲಿಕ್ಕೆ ಇಡ್ತಿ, ತೊಗರಿ ಬ್ಯಾಳಿ ಬ್ಯಾಸಿಗೆ ಅಂತ ತಿಳ್ಕೊಂಡು ನೀರ್ ಕಡಿಮೆ ಹಾಕಿ, ಅಥವಾ ಚಳಗಾಲ ಕಡಿಮೆ ಅದಕ್ಕೆ ಬ್ಯಾಸಿಗೆ ಹೆಚ್ಚಿ ನೀರ್ ಹಾಕಿದ್ರೆ ಬ್ಯಾಳಿ ಹಾಕ್ತಾನೆ. ನೀ ಯಾವ್ದಕ್ಕಾರ ಒಯ್ದು ಹಚ್ತಿದ್ಯಪ್ಪ ನೀವು? ಹೇಳಿ ಹಾಗಿಲ್ಲ, ಎಲ್ಲ ಕಾಲದಾಗ ಬ್ಯಾಳಿ ಕುದಿಸ್ಬೇಕು ಅಂದ್ರೆ ನೀರ್ ಅಷ್ಟೇ ಹಾಕ್ಬೇಕ. ಹೌದಿಲ್ಲ, ಸರಳ ಹೇಳಿದ್ದೀನಿ. ಅದು ಕರೆಯೋ ತಪ್ಪು ನನಗೆ ಗೊತ್ತಿಲ್ಲ, ಒಂದ್ ವಿಚಾರ ಬಂತು ಅಂತ ಹೇಳಿದ್ದೀನಿ. ನನಗ ಹಂಗ ನಮ್ಮ ದೇಹಕ್ಕೆ ಕಾಲ ಯಾವ್ದಕ್ಕಿರ್ಲ ನೀರು ಬರಬೇಕು. ಅದಕ್ಕೆ ಯಾವಾಗ್ಲೂ ನಾವು ನೀರು ಹೆಚ್ಚಿ ಕುಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಇದ್ರ ಜೊತೆಗೆ ಬ್ಯಾಸಿಗೆಯೊಳಗೆ ವಿಶೇಷವಾಗಿ ಈ ದ್ರವ ಆಹಾರ ಲಿಕ್ವಿಡ್ ಆಹಾರ ಹೆಚ್ಚಿಗೆ ತಗೋ. ಅದೇ ಅಂದ್ರೆ ಕಟಿದು ಕಟಿ ಬಕ್ರಿ ಇಂಥವು ಒಣ ಒಣ ತಿನ್ನೋದ್ರಲ್ಲಿ ದ್ರವ ಆಹಾರ ತಿನ್ಬೇಕು. ಆಮೇಲೆ ಇನ್ನೊಂದೇನಂತಂದ್ರ ಹಣ್ಣು ಹೆಚ್ಚಿಗೆ ತಿನ್ಬೇಕು. ಹೌದು, ಈಗ ಸಾಮಾನ್ಯವಾಗಿ ಎಲ್ಲಾ ಹಣ್ಣುಗಳು ಸೋ ಇರ್ತಾವ ನೋಡಪ್ಪ. ಈಗ ಬಾಳೆಹಣ್ಣು ಸಿಗ್ತದೆ, ಸೋ ಇರ್ತದೆ, ಮತ್ತೆ ದ್ರಾಕ್ಷಿ ಇರ್ತಾವಲ್ಲಪ್ಪ, ದ್ರಾಕ್ಷಿ ಇರ್ತಾವ, ಕಲ್ಲಂಗಡಿ ಇರ್ತದ, ಟರ್ಬೂಜ್ ಇರ್ತದ, ಇಂಥವೇ ಸಂತ್ರ ಇರ್ತದ. ಏನ್ ಒಳಗೆ ಹೆಚ್ಚೆಚ್ಚು ನೀರ್ ಇರ್ತದ, ನೀರಿನ ಅಂಶ ಇರುವಂತ ಏನ್ ಹಣ್ಣುಗಳು ನೋಡು, ಅವು ಹೆಚ್ಚೆಚ್ಚು ಮೇಲೆ ಕಬ್ಬಿನ ಹಾಲು ಇರ್ತದಪ್ಪ. ಈಗ ಕಬ್ಬಿನ ಹಾಲು ಎಷ್ಟು ಚಂದ ಸಿಗ್ತಾವ. ಹೌದಲ್ಲ, ಅವೆಲ್ಲ ನಾವು ಇದು ಮಾಡಬೇಕು. ಆಮೇಲೆ ಎಳಿನೀರ್ ಕುಡಿಬೇಕು. ಹೌದು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಎಳ್ನೀರನ್ನ ಕುಡಿಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ ಸರಳ ಆಗಿರುವಂತದ್ದು, ನೀ ಅವನು ಮಾಡ್ತಿಲ್ಲ ಪ್ರತಿ ವರ್ಷ ಏನದು, ಏನ್ ಮಾಡ್ತೀವಿ, ಏನ್ ಮಾಡ್ತೀನಿ, ಬಾಳ ಮಾಡಿರ್ತೀನಪ್ಪ ನೀ ಹಂಗೆ ಕೇಳಿದ್ರೆ ಯಾವ್ದಂತ ಹೇಳ್ಬೇಕು. ಏನಿಲ್ಲ, ನೀವೊಂದ್ ದೊಡ್ಡ ಇದ್ರಾಗ ಮಜ್ಜಿಗೆ ಮಾಡಿ ಗಡಿಗೆಗೆ ಇಟ್ಟಿರ್ತಿ. ಹೌದು, ಫ್ರಿಜ್ ನಾಗ ಇಟ್ಟಿರುದಿಲ್ಲ, ಗುಣ ಚಲೋ. ಹೌದು, ಯಾಕಂದ್ರೆ ಅದೊಂದ್ ಸ್ವಲ್ಪ ತಂಪಿರ್ತದಪ್ಪ ಚಲೋತ್ನಾಗೆ. ಒಂದ್ ಕೆಲಸ ಮಾಡ, ಏನದ, ಒಂದ್ ಮಜ್ಜಿಗೆ ಫ್ರಿಜ್ ನಾಗಿಡು, ಒಂದಿಷ್ಟು ಗಡಿಗೆಗಿಡು, ಯಾವ್ದು ರುಚಿ ಹತ್ತದ ನೀನು ವಿಚಾರ ಮಾಡು. ಖರೇನೆ, ಗಡಿಗೆ ನೀರು ಚಲೋ ಅನಿಸ್ತಾವ, ಗಡಿಗೆ ಅಂದ್ರೆ ಹಾಲು ಚಲೋ ಅನಿಸ್ತದ, ಗಡಿಗೆ ಒಳಗಿನ ಮೊಸರು ಚಂದ ಅನಿಸ್ತದ, ಅದ್ರ ಸುವಾಸ ಹೆಂಗಿರ್ತದೆ, ಮಣ್ಣಿನ ಒಂದು ವಾಸನೆ ವಾಸನೆ ಇರ್ತದ. ಆಮೇಲೆ ಅದು ಒಂಥರ ತುಪ್ಪ ತುಪ್ಪ ಬೇರೆನೆ ಅನಿಸ್ತದ ನೋಡ. ಹೌದಿಲ್ಲ, ಅದಕ್ಕೆ ನಾನು ಅದನ್ನ ಶೋಭಕ ಹೆಂಗೂ ನೀರ್ ಸಲಾಗ ಒಂದ್ ಗಡಿಗೆ ತರ್ತೀವಿ, ಮಜ್ಜಿಗೆ ಸಲಾಗ ಅಂತ ಒಂದ್ ಗಡಿಗೆ ತಂದ್ ಬಿಡದವ. ಇಷ್ಟ ಒಂದ್ ಕೆಲಸ ನಿನ್ ಹೆಚ್ಚಿಗೆ ಏನಂತಂದ್ರ ಚಲೋ ತೊಳಿಬೇಕು, ಬರೀ ತೊಳೆದಲ್ಲ. ಅದು ಇವ್ ಬೊಗಣಿಗಳಾದ್ರ ಸುಮ್ಮ ಒಂದ್ಸರಿ ಇದು ಮಾಡಿಬಿಟ್ರೆ ಮುಗಿದೋಗ್ತದೆ, ಮಜ್ಜಿಗೆ ಹೋಗ್ತದ. ಗಡಿಗೆಗಳು ಹಂಗಿಲ್ಲ, ಬಿಸಿನೀರೇ ಬೇಕು, ಅದಕ್ಕೆ ತೊಳಿಲಿಕ್ಕೆ ಬೇರೆದೊಂದ್ ಇದನ್ನೇ ಬೇಕು. ಹೌದು, ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡಬೇಕಾಗ್ತದೆ ನೋಡ್ ತೊಳಿಲಿಕ್ಕೆ. ಹೌದು, ಆದ್ರ ಆ ಗಡಿಯಾಗಿನ ಮಜ್ಜಿಗೆ ನೀ ಏನ್ ಪ್ರತಿ ವರ್ಷ ಮಾಡ್ತಿ, ಅದಕ್ಕೆ ಬ್ಯಾಸಿಗೆ ಏನಾದ್ರೆ ನಿನ್ ಮನೇನ ಹೆಚ್ಚು ಬರ್ತೀನಿ. ಯಾಕಂದ್ರೆ ಗಡಿಯಾಗಿನ ಮಜ್ಜಿಗೆ ಸಿಗ್ತದ. ಹೌದು, ಇನ್ನೊಂದು ಇಷ್ಟು ಕೆಲಸ ಮಾಡಬಾರ್ದು ನಾವು ಏನು ಬ್ಯಾಸಿಗೆ ಏನಂತಂದ್ರ ಕಪ್ಪು ಬಟ್ಟೆ ಹಾಕೋಬಾರ್ದು. ಹೌದು, ಗುರುತಿರುವಂತ ಅದನ್ನು ಹೇಳ್ತೀನಿ, ಕಪ್ಪು ಬಟ್ಟೆ ಹಾಕೊಂಡ್ವಿ ಅಂತ ದಗಿ ಹೆಚ್ಚಾಗ್ತದೆ. ದಗಿ ಹೆಚ್ಚಾಗ್ತದೆ ಯಾಕಂದ್ರೆ ಏನೆಲ್ಲ ಬೇರೆ ಬೇರೆ ಬಣ್ಣಗಳದವ, ಅಷ್ಟು ಬಣ್ಣ ಹಿಡ್ಕೋತದ ವಾಪಸ್ ಏನು ಬಿಡುದಿಲ್ಲ ಅಂತ ಕಪ್ಪು ಬಟ್ಟೆ. ಹಿಂಗಾಗಿ ಕಪ್ಪು ಬಟ್ಟೆ ಹಾಕೋಬಾರ್ದು. ಆಮೇಲೆ ಇನ್ನೊಂದೇನಂತಂದ್ರ ಮೈ ಫಿಟ್ ಇರುವಂತ ಬಟ್ಟೆ ಹಾಕೋಬಾರ್ದು, ಲೂಸ್ ಲೂಸ್ ಇರುವಂತ ಬಟ್ಟೆ ಹಾಕೋಬೇಕು. ಅಂತಂದ್ರೆ ಗಾಳಿ ಗಾಳಿ ಆಡ್ತದೆ ಮೈ ಒಂದ್ ಸ್ವಲ್ಪ. ಹೌದು ಹೌದು, ಖರೇ ಅದು. ಆ ರೀತಿ ನಾವು ಒಂದು ವಿಷಯನ ಇದು ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಶೋಭಕ ಏನಂತಂದ್ರೆ ಬ್ಯಾಸಿಗೆ ಒಳಗ ಅತಿಯಾದ ಊಟ ಮಾಡಬಾರ್ದು, ಅಂದ್ರೆ ಹೊಟ್ಟೆ ತುಂಬಾ ಹೊಟ್ಟೆ ಬಿರಿಯಾಗಿ ಊಟ ಮಾಡಂತ ನೋಡು, ಹಂಗಿದ್ರು ಮಾಡ್ಬಾರ್ದಂತ. ಯಾಕಂತಂದ್ರ ಜೀರ್ಣ ಶಕ್ತಿಗೆ ಎಫೆಕ್ಟ್ ಆಗಿ ತ್ರಾಸ ಆಗ್ತಂತ. ಆಮೇಲೆ ಇನ್ನೊಂದೇನಂತಂದ್ರ ಬ್ಯಾಸಿಗೆ ಒಳಗ ನಿನಗೆ ಗುರುತಿರುವಂತದ್ದ ಐಸ್ ಕ್ರೀಮ್, ತಂಪ ಅಂದ ಕೂಡಲೇ ಐಸ್ ಕ್ರೀಮ್ ತಿನ್ಬೇಕನ್ಸ್ತದ. ಆದ್ರ ನೀ ಖರೆ ಖರೆ ಖರೆ ವಿಚಾರ ಮಾಡಿ ಹೇಳೋಣ, ಏನದು ಐಸ್ ಕ್ರೀಮು ನಾಲ್ಗಿಗಷ್ಟೇ ತಣ್ಣಗನಸ್ತದ, ತಣ್ಣಗನಸ್ತ ಹೊಟ್ಟಿ ತಣ್ಣಗನ್ಸೋದಿಲ್ಲ. ಯಾಕಂದ್ರೆ ನೆನಪು ಮಾಡ್ಕೋ, ಯಾವಾಗ ನೀ ಐಸ್ ಕ್ರೀಮ್ ತಿಂತಿ ಸ್ವಲ್ಪ ಹೊತ್ತಿ ನೀರಿಡಿಕೆ ಆಗ್ತದ, ಮತ್ತೆ ತಣ್ಣಗಿದ್ರೆ ಯಾಕೆ ನೀರಿಡ್ಕೋಬೇಕು? ಯಾಕಂತಂದ್ರ ನಾಗಳ ಒಂದ್ ಮಾತು ಹೇಳಿದೆ ನಿನಗೆ, ಹೊರಗಿನ ಬಿಸಿಲು ಒಳಗಿನ ಬಿಸಿಲಿಗೆ ಅದು ಲೆವೆಲ್ ಮಾಡ್ಕೋಬೇಕು, ಇದು ತಣ್ಣಗಾಗಿರ್ತದ. ಅದಕ್ಕೆ ಐಸ್ ಕ್ರೀಮ್ ಅನ್ನ ನಾವು ಕಡಿಮೆ ತಿನ್ಬೇಕು. ಬೈಬೇಡ ನನಗೆ, ಇಲ್ಲ ಮನೆಗ್ ಮಾಡ್ಕೊಂಡು ತಿನ್ಬೋದು ಬಿಡಪ್ಪ. ಅಲ್ಲಪ್ಪ, ಬೇಕಾದದ್ದು ನಮಗ್ ಇಷ್ಟ ಆಗಿರೋದು ಬಿಡ್ಬೇಕು ಅಂತಂದ್ರೆ ಹೆಂಗ ನೋಡು, ನಿನಗ್ ಇಷ್ಟ ಆಗಿದ್ ಬಿಟ್ಟದ್ ನೋಡ್ಕೊನ ಇಲ್ಲ, ನಿನ್ ಹೊಟ್ಟಿಗೆ ಇಷ್ಟ ಆಗಿದ್ರೆ ಅಂತ ಕೇಳಿ ನಮ್ಮ. ಅದಕ್ಕೆ ಯಾವ್ದು ಕೇಳಂಗಿಲ್ಲ ಬಿಡು, ನಾಲಿಗೆಗೆ ಮನಸ್ಸಿಗೆ ಹಿತ ಅನಿಸ್ತದ ಅದ ಸಾಕಪ್ಪ. ಯಾವಾಗ್ಲು ನಾಲಿಗೆಯಿಂದ ಬೆನ್ನತ್ತಿ ಬಿಡದು, ನಾಲಿಗೆಯಿಂದ ಬೆನ್ನತ್ತರ ಅದು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದ, ನಾಲಿಗೆ ಜೊತೆ ಬೆನ್ನತ್ತಿ ಬಿಡದು ಹೊಟ್ಟಿಗೆ, ಉದರಕ್ಕೆ ಹಿತ ಆಗಿರುವಂತದ್ದು ತಿನ್ರಿ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ನಿನ್ಗೇನು ಗುರುತಿರುತ್ತದೆ ಕತಿ ಕೇಳಿ ಹೂ ಹೂ ಅಂತ ಅಲ್ಲಿದ್ದಿಲ್ಲ. ಅಲ್ಲ ಹೇಳ, ಸ್ವಲ್ಪ ಒಂದೊಂದು ಒಪ್ಕೋಬೇಕನಸ್ತದ, ಒಂದೊಂದು ಬ್ಯಾಡ ಅನಿಸ್ತದ. ನಮಗ್ ಬೇಕಾದ ಬಿತ್ತದ್ರ ಅದು ಬ್ಯಾಡ ಅನಿಸ್ತದ, ಅದಕ್ಕಲ್ಲಿ ಹೂ ಹೂ ಬರ್ತಾವಲ್ಲ. ಹೌದಿಲ್ಲ, ಅದಕ್ಕೆ ಅಂತ ಎಲ್ಲ ಬರೀ ಹೂ ಹೂ ಮಾಡಬೇಡ. ಏನ್ ಬಹಳ ಅತಿ ಖಾರ ಇರ್ತದೆ, ಅತಿ ಹುಳಿ ಇರ್ತದೆ, ಇಂತ ನಮ್ ದೇಹಕ್ಕೆ ಒಳ್ಳೇದಲ್ಲ. ನೀನೇ ನೋಡಿ, ಯಾವ್ದಾರ ಮುದ್ದಿ ಪಲ್ಯ ಮಾಡಿರ್ತೀರಿ, ಪುಂಡಿ ಪಲ್ಯ ಮಾಡಿರ್ತೀರಿ, ಖಾರ ಆಗಿರ್ತದ, ದಿನ ಮುಂದೆ ನಾಲ್ಗೆ ರುಚಿ ಆಗ್ತದ, ಒಂದ್ ಅರ್ಧ ಬಕ್ರಿ ಹೆಚ್ಚಿಗೆ ಹೋಗ್ತದ, ಮುಂದ ಬೇರೆ ಕೆಲಸಗಳು ಚಾಲು ಆಗ್ತಾವ, ಹೊಟ್ಟಿ ಭಗ ಭಗ ಭಗ ಭಗ ದಗ ದಗ ದಗ ದಗ ಶುರು ಆಗ್ತದ. ಅದಕ್ಕೆ ತಿಳಿದವ್ರ ಏನ್ ಹೇಳ್ತಾರ, ರಾಜನ್ ಹೇಳಿದ್ರ ಅಂತ ತಿಳ್ಕೊಬೇಡಿ. ಏನ ಮತ್ ನೀನು ತಿಳಿದವನೇ ಇದ್ದೀಯಲ್ಲಪ್ಪ, ಮತ್ತೆ ತಿಳಿದವ್ರ ಆಮೇಲೆ ಬೈತೀನಿ. ಇಲ್ಲ ಇಲ್ಲ, ಬಯಂಗಿಲ್ಲ. ಈ ರೀತಿ ನಾವ್ ಮಾಡಿದ್ವಿ ಅಂತಂದ್ರ ಬ್ಯಾಸಿಗೆ ಒಳಗೆ ಏನ್ ತ್ರಾಸ ಆಗ್ತಲ್ಲ, ಹೌದೌದು, ಆ ತ್ರಾಸನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಆಮೇಲೆ ಮತ್ತ ನೀ ಏನ್ರ ಮತ್ತೆ ಟೈಮ್ ಆಗ್ಯದ ಹೋಗ್ತೀನಿ, ಮತ್ತೇನ್ರ ಮಜ್ಜಿಗೆ ಇಜ್ಜಿಗೆ ಕೊಟ್ಟಂದ್ರೆ ಮಜ್ಜಿಗೆ ಮಾಡಿಟ್ಟಿನಿ, ಇವತ್ತಿನ ಹೊಸ ಮಜ್ಜಿಗೆ ಮಾಡಿಟ್ಟಿನಿ. ಆದ್ರೆ ಫ್ರಿಜ್ ನಾಗ ಮಾತ್ರ ಬೇಡ. ಇಲ್ಲ ಫ್ರಿಜ್ ನಾಗ ಇಟ್ಟಿಲ್ಲ, ಫ್ರಿಜ್ ನಾಗ ಇಟ್ಟಿಲ್ಲ, ಹಂಗೆ ಅದಾವ, ಕಡಿಕೆ ಅದಾವ. ಅದಕ್ಕ ಒಂಚೂರು ಉಪ್ಪ, ಒಂದ್ ಸ್ವಲ್ಪ ಅಲ್ಲ ಹಾಕ್ತೀನಿ, ಕೊತ್ತಂಬರಿ ಅವೆಲ್ಲ ಹಾಕಿ ಮಸ್ತ್ ಎರಡ್ ಗ್ಲಾಸ್ ಅಂದ್ಬಿಡು. ಮತ್ತೆ ಆಯ್ತು, ಮತ್ತೆ ತರ್ತೀನಿ ಅಂತ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಇಮಾಮ್ ಸಾಬ್, ರಾಜಾ ಸಾಬ್, ಬಟಗುರುಕಿ ಮತ ಸಂಗಡಿಗರಿಂದ ಹಂತಿ ಪದ ಕೇಳುನು. ಶಿಮಿಗೆ ಕೋರಿಗೆ ಹಾಕಿ ಸೇಕಲ್ಯ ಬೇತ್ಯನ ಹೊಂಬಳ ಜಾಕ್ಯೋಲ ಜಾಕ್ಯೋ ಹೊಲ ಜಾಕ್ಯೋ ವಾಕ್ಕಲಿಗ ಬೀಜ ಧರಿ ಜಾಕ್ಯೋ ಬಿಡುವಾಗ ಶಿಮಿಗೆ ಕೋರಿಗೆ ಹಾಕಿ ಸೇಕಲ್ಯ ಬೇತ್ಯನ ಹೊಂಬಳ ಜಾಕ್ಯೋಲ ಜಾಕ್ಯೋಂಬಳ ಜಾಕ್ಯೋಲ ಜಾಕ್ಯೋವಾಕಲಿಗ ಬೀಜ ಧರಿ ಜಾಕ್ಯೋ ಬಿಡುವಾಗ ಸೇಮಿಗೆ ಕೋರಿಗೆ ಹಾಕಿ ಸೇಕಲ್ಯ ಬೇತನ ಹೊಂಬಳ ಜಾಕ್ಯೋಲ ಜಾಕ್ಯೋ ಆರ್ಯತ್ತಿನ ಕೋರಿಗೆ ಹೋರೆಯ ಬೆಳೆ ಸಾಲ ಕ್ವಾರಮೇಶವರ ದರಮಾರ ಆರ್ಯತ್ತಿನ ಕೋರಿಗೆ ಹೋರೆಯ ಬೆಳೆ ಸಾಲ ಕ್ವಾರಮೇಶವರ ದರಮಾರ ಕ್ವಾರಮೇಶವರ ದರಮಾರ ಹೊಲದಾಗ ಬೋರಾಡ ಕೋರೆಗೆ ಹೋರಿಯ ಬೆಳೆ ಸಾಲ ಕ್ವಾರಮೇಶವರ ಧರಮಾರ ಕ್ವಾರಮೇಶವರ ಧರಮಾರ ಹೊಲದಾಗ ಬೋರಾದ ತಾನ ಮಳಿ ದೇವ ಆರ್ಯತ್ತಿನ ಕೋರೆಗೆ ಹೋರಿಯ ಪಳೆ ಸಾಲ ಕ್ವಾರಮೇಶವರ ಬೇತಕ ಹೋದಾಗ ಹಾತನ ಮಳೆ ದೇವ ಜತೆಗೆ ತೊಯ್ದ ಮಿನಿ ತೊಯ್ದ